ಜೀವನ ನಡೀತಾ ಇತ್ತು ಅಂತ ಅಂದ್ಕೊಂಡು ಹೇಳೋದಿದೆ. ನಾಗರಿಕತೆಯಲ್ಲಿ ಬದಲಾವಣೆ ಆದಂತೆ ಜನರ ಮನಸ್ಸುಗಳು ವ್ಯತ್ಯಾಸವನ್ನು ಕಂಡವು. ಈಗ ಮನೆಗಳಲ್ಲಿ ವಾಹನಗಳಿದ್ದಾವೆ, ದನಗಳಿಲ್ಲ, ವಾಹನಗಳೇ ಅನಿವಾರ್ಯ ಎಂಬಂತಾಗಿದೆ. ದನಗಳನ್ನು ಇಟ್ಕೊಳ್ಳೋದಿದ್ರೂ ಹೇಗೋ ಕೃಷಿ ಮಾಡ್ಬೋದು, ಹೇಗೋ ಜೀವನ ಮಾಡ್ಬೋದು ಅನ್ನೋ ಒಂದು ಮಟ್ಟಕ್ಕೆ ಇವತ್ತಿನ ಜನರ ಮನಸ್ಸು ಬದಲಾವಣೆಗಳಿಗೆ ಒಳಪಟ್ಟಿದೆ. ಎಷ್ಟೋ ಜನ ಸರಿಯಾಗಿ ಹಾಲು ಸೇವನೆ ಮಾಡ್ತಾ ಇಲ್ಲ, ಮಜ್ಜಿಗೆ, ಮೊಸರು, ತುಪ್ಪ, ಬೆಣ್ಣೆ ಇದರ ಸೇವನೆಯೂ ಅಷ್ಟಕ್ಕಷ್ಟೇ. ಇನ್ನು ಮಣ್ಣಿಗೆ ಸಾವಯವ ಗೊಬ್ಬರ ಕೊಡೋದು ಕಮ್ಮಿಯಾಗಿದೆ, ರಾಸಾಯನಿಕ ಗೊಬ್ಬರದ ಮೇಲೆ ಅವಲಂಬನೆ ಹೆಚ್ಚಿಗೆ ಆಗಿದೆ. ಹೀಗೆ ಒಂದು ರೀತಿ ಅಪಾಯದ ಹಾದಿಯಲ್ಲಿ ಇವತ್ತು ನಮ್ಮ ಜೀವನ ಸಾಗಿದೆ ಅಂತ ಹಿರಿಯರು ಹೇಳೋದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ರೈತ ಬಾಂಧವರೇ, ದನಕರುಗಳು ಎಂದು ಹೊಗೆಯನ್ನು ಹೊರಗಡೆ ಹಾಕೋದಿಲ್ಲ, ಟ್ರ್ಯಾಕ್ಟರ್ಗಳು ಟಿಲ್ಲರ್ಗಳು ಎಂದು ಸಗಡಿಯನ್ನು ಹಾಕೋದಿಲ್ಲ. ಹುಲ್ಲು, ಕಳೆ ಮತ್ತಿತರೆ ಪದಾರ್ಥಗಳನ್ನು ತಿಂದ ಜಾನುವಾರುಗಳು ಕೇವಲ 6-7 ಗಂಟೆಗಳಲ್ಲಿ ಸಗಣಿಯನ್ನು ಹಾಕಿಬಿಡ್ತವೆ, ಗಂಜಲವನ್ನು ನೀಡುತ್ತವೆ. ಇಂಥದ್ದೇ ಬೇಕಂತೇನಿಲ್ಲ, ಅವುಗಳಿಗೆ ಹಿತವಾದ ಹುಲ್ಲನ್ನು ನೀವೇ ಕೊಡಬೇಕಂತೇನಿಲ್ಲ, ಹುಡುಕೊಂಡು ಹುಡುಕೊಂಡು ಹೋಗ್ತವೆ. ಹಾಗೆ ಅವುಗಳ ಅಪೇಕ್ಷೆಯನ್ನು ನೋಡಿಕೊಂಡು ನೀವು ಹುಲ್ಲನ್ನು, ಮೇವನ್ನು, ಕಳೆಯನ್ನು ಕೊಯ್ತುಕೊಂಡು ಬರ್ತೀರಿ ಅಲ್ವಾ? ಏನೇ ಒತ್ತಡದ ಜೀವನ ಇದ್ರೂ, ಸಮಸ್ಯೆಗಳಿದ್ರೂ, ಈಗಲೂ ಒಬ್ಬೊಬ್ಬರು ಒಂದ್ಯಾಕೆ 4 ದನಕರುಗಳನ್ನು ಸಾಕ್ಕೊಳ್ಬೋದು. ಅದು ಕೃಷಿಕನ ಬದುಕಿಗೆ ಶೋಭೆ. ಹಸುಗಳು, ಎತ್ತುಗಳು, ಎಮ್ಮೆಗಳು, ಕೋಣಗಳು, ಆಡು, ಕುರಿ ಮತ್ತಿತರೆ ಪ್ರಾಣಿಗಳು ರೈತನೊಂದಿಗೆ ಇದ್ದರೆ ಆ ಬದುಕೇ ವಿಶೇಷವಾಗಿರುತ್ತೆ. ದಿನನಿತ್ಯ ಹಾಕುವ ಸಗಣಿ ಮತ್ತು ಗಂಜಲವನ್ನು ವಿಭಿನ್ನವಾಗಿ ಬಳಕೆ ಮಾಡಿಕೊಳ್ಬೋದು. ಗೋಬರ್ ಗ್ಯಾಸನ್ನು ಇಟ್ಕೊಂಡು ಈಗಲೂ ಎಷ್ಟೋ ಜನ ಅನಿಲ ಉತ್ಪಾದನೆ ಮಾಡಿಕೊಂಡು ಅಡುಗೆಯನ್ನು ತಯಾರಿಸ್ಕೊಳ್ತಾರೆ. ಗೋಬರ್ ಅನಿಲ ಘಟಕದ ಬಗ್ಗಡವನ್ನು ಎರೆಹುಳುಗಳಿಗೆ ಹಾಕಿ ಎರೆಹುಳು ಗೊಬ್ಬರವನ್ನು ತಯಾರಿಸ್ಕೊಳ್ತಾರೆ. ಗಂಜಲವನ್ನು ಹಾಕ್ಕೊಳ್ತಾರೆ ಅನಿಲ ಘಟಕಕ್ಕೆ, ಹಾಗೆ ಗಂಜಲವನ್ನು ಗೊಬ್ಬರ ಮಾಡಿಕೊಳ್ಳುವಾಗ ಸೇರಿಸ್ಕೊಳ್ತಾರೆ. ಗಂಜಲವನ್ನು ಬೆಳೆಗಳಿಗೆ ಸಿಂಪರಣೆ ಮಾಡಲಿಕ್ಕೂ ಉಪಯೋಗಿಸ್ಕೊಳ್ಳೋದಿದೆ. ಜೀವಸಾರ ಘಟಕಕ್ಕೂ ಗಂಜಲ ಮತ್ತು ಸಗಣಿ ಸೇರಿಸಿದ್ರೆ ಅದಕ್ಕೆ ಮಹತ್ವ ಹೆಚ್ಚಾಗ್ತದೆ. ಹೀಗೆ ಎರೆಹುಳುಗಳನ್ನು ಸೇರಿಕೊಂಡು ಅನೇಕ ಜೀವಿಗಳು ಮಣ್ಣಿನಲ್ಲಿ ಚೆನ್ನಾಗಿರಬೇಕಾದ್ರೆ ಸಗಣಿ ಪೂರೈಕ ಆದರೆ ಅದಕ್ಕೆ ಒಂದು ದೊಡ್ಡ ಮಹತ್ವ. ರೈತ ಬಾಂಧವರೇ, ಜಾನುವಾರುಗಳ ಸಗಣಿ, ಹಿಕ್ಕೆ, ಗಂಜಲ ಈ ತ್ಯಾಜ್ಯಗಳಲ್ಲಿ ಸತ್ವಾಂಶಗಳು ಸೇರಿಕೊಂಡಿರ್ತವೆ, ಹಾಗೆ ಉಪಕಾರಿ ಸೂಕ್ಷ್ಮಜೀವಿಗಳು ಇರ್ತವೆ. ಇದರಿಂದಲೇ ಪೈರು ಚೆನ್ನಾಗಿ ಬರುತ್ತೆ, ಮಣ್ಣಿನ ಫಲವತ್ತತೆ ಸುಧಾರಣೆ ಆಗ್ತಾ ಹೋಗ್ತದೆ. ಬೇರೆ ಬೇರೆ ರೀತಿಯ ಪ್ರಯೋಜನಗಳನ್ನು ನೀವು ಕಾಣಬಹುದು. ಈಗ ಜಾನುವಾರುಗಳ ಪ್ರಾಮುಖ್ಯತೆ ಕುರಿತಂತೆ ಒಂದು ಕೃಷಿ ಗೀತೆಯನ್ನು ಪ್ರಸಾರ ಮಾಡ್ತಿದ್ದೀವಿ. ಹಾಡಿದ್ದಾರೆ ಬಿ ಎ ಗಣೇಶ್, ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾಮೂರ್ತಿ ಅವರು. ಇರಲಿ ನಿಮ್ಮಲಿ ಜಾನುವಾರುಗಳು, ಇರಲಿ ನಿಮ್ಮಲಿ ಜಾನುವಾರುಗಳು, ಅವೇ ಜೀವಂತ ಗೊಬ್ಬರದ ಮೂಲಗಳು, ಅವೇ ಜೀವಂತ ಗೊಬ್ಬರದ ಮೂಲಗಳು. ಇರಲಿ ನಿಮ್ಮಲಿ ಜಾನುವಾರುಗಳು, ಇರಲಿ ನಿಮ್ಮಲಿ ಜಾನುವಾರುಗಳು, ಅವೇ ಜೀವಂತ ಗೊಬ್ಬರದ ಮೂಲಗಳು, ಅವೇ ಜೀವಂತ ಗೊಬ್ಬರದ ಮೂಲಗಳು. ಕಳೆ ಹುಲ್ಲು ತಿನ್ನುವ ಜೀವಿಗಳು, ಕಳೆ ಹುಲ್ಲು ತಿನ್ನುವ ಜೀವಿಗಳು, ಕಳೆ ಹುಲ್ಲು ತಿನ್ನುವ ಜೀವಿಗಳು, ಕಳೆ ಹುಲ್ಲು ತಿನ್ನುವ ಜೀವಿಗಳು. ಹಸು ಎತ್ತು ಕಸಬಿಗಿಲ್ಲ ಕುತ್ತು, ಹಸು ಎತ್ತು ಕಸಬಿಗಿಲ್ಲ ಕುತ್ತು, ಆಡು ಕುರಿ ಬದುಕಿಗೆ ಕರಿ, ಆಡು ಕುರಿ ಬದುಕಿಗೆ ಕರಿ, ಕೆಮ್ಮೆ ಕೋಣ ಸಿಗುವುದು ಹಣ, ಕೆಮ್ಮೆ ಕೋಣ ಸಿಗುವುದು ಹಣ. ಇರಲಿ ನಿಮ್ಮಲಿ ಜಾನುವಾರುಗಳು, ಇರಲಿ ನಿಮ್ಮಲಿ ಜಾನುವಾರುಗಳು, ಅವೇ ಜೀವಂತ ಗೊಬ್ಬರದ ಮೂಲಗಳು, ಅವೇ ಜೀವಂತ ಗೊಬ್ಬರದ ಮೂಲಗಳು. ¶¶ ರೈತನಿಗೆ ಹೈನು ಪದಾರ್ಥಗಳು, ರೈತನಿಗೆ ಹೈನು ಪದಾರ್ಥಗಳು, ಆರೋಗ್ಯ ವರ್ಧಕಗಳು, ಆರೋಗ್ಯ ವರ್ಧಕಗಳು, ಸಗಣಿ ಕಂಜಲಗಳು, ಸಗಣಿ ಕಂಜಲಗಳು, ಮಣ್ಣಿಗೆ ಪ್ರಚೋದಕಗಳು, ಮಣ್ಣಿಗೆ ಪ್ರಚೋದಕಗಳು, ಇರಲಿ ನಿಮ್ಮಲ್ಲಿ ಜಾನುವಾರುಗಳು, ಇರಲಿ ನಿಮ್ಮಲ್ಲಿ ಜಾನುವಾರುಗಳು, ಅವೇ ಜೀವಂತ ಗೊಬ್ಬರದ ಮೂಲಗಳು, ಅವೇ ಜೀವಂತ ಗೊಬ್ಬರದ ಮೂಲಗಳು. ಮಣ್ಣಿಗೆ ಹಿತಕರ, ಸಗಣಿ ಗೊಬ್ಬರ ಮಣ್ಣಿಗೆ ಹಿತಕರ, ಜೀವಿಗಳಿಗೆ ಆರೋಗ್ಯಕರ, ಜೀವಿಗಳಿಗೆ ಆರೋಗ್ಯಕರ, ಪೈರುಗಳಿಗೆ ಉಪಕಾರ, ಪೈರುಗಳಿಗೆ ಉಪಕಾರ, ಪೈರುಗಳಿಗೆ ಉಪಕಾರ, ಪೈರುಗಳಿಗೆ ಉಪಕಾರ, ಇರಲಿ ನಿಮ್ಮಲ್ಲಿ ಜಾನುವಾರುಗಳು, ಇರಲಿ ನಿಮ್ಮಲ್ಲಿ ಜಾನುವಾರುಗಳು, ಅವೇ ಜೀವಂತ ಗೊಬ್ಬರದ ಮೂಲಗಳು, ಅವೇ ಜೀವಂತ ಗೊಬ್ಬರದ ಮೂಲಗಳು. ಸಗಣಿಯನ್ನು ಮಣ್ಣಿಗೆ ಸೇರಿಸಿ, ಸಗಣಿಯನ್ನು ಬೆಳೆಗಳಿಗೆ ಸಿಂಪಡಿಸಿ, ಗಂಜಲವನ್ನು ಬೆಳೆಗಳಿಗೆ ಸಿಂಪಡಿಸಿ, ಗಂಜಲವನ್ನು ದ್ರವ ರೂಪದಲ್ಲಿ ಕೊಡಿ, ಸಗಣಿಯನ್ನು ದ್ರವ ರೂಪದಲ್ಲಿ ಕೊಡಿ, ಸಗಣಿಯನ್ನು ತಯಾರಿಸಿಕೊಳ್ಳಿ, ಜೀವಾಮೃತವನ್ನು ತಯಾರಿಸಿಕೊಳ್ಳಿ, ಜೀವಾಮೃತವನ್ನು ತಯಾರಿಸಿಕೊಳ್ಳಿ, ಜೀವಾಮೃತವನ್ನು ತಯಾರಿಸಿಕೊಳ್ಳಿ, ಜೀವಾಮೃತವನ್ನು ತಯಾರಿಸಿಕೊಳ್ಳಿ, ಜೀವಾಮೃತವನ್ನು ತಯಾರಿಸಿಕೊಳ್ಳಿ, ಜೀವಾಮೃತವನ್ನು. ಇರಲಿ ನಮ್ಮಲ್ಲಿ ಜಾನುವಾರುಗಳು, ಇರಲಿ ನಮ್ಮಲ್ಲಿ ಜಾನುವಾರುಗಳು, ಅವೇ ಜೀವಂತ ಗೊಬ್ಬರದ ಮೂಲಗಳು, ಅವೇ ಜೀವಂತ ಗೊಬ್ಬರದ ಮೂಲಗಳು. ಕಳೆ ಹುಲ್ಲು ತಿನ್ನುವ ಜೀವಿಗಳು. ಕೇಳಿದ್ರೆ ಎಲ್ಲರೂ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ, ಯೋಗ ಇರಬೇಕಂತ ಅಂದ್ಕೊಂಡು ಹಿರಿಯರು ಹೇಳ್ತಾ ಇರ್ತಾರೆ. ಕೆಲವೊಂದು ಕೆಲಸಗಳು ಕೆಲವೊಬ್ಬರಿಗೆ ಒಲಿಯೋದಿಲ್ಲ, ಆದರೆ ಕೃಷಿ ಬಹಳ ಜನಗಳಿಗೆ ಒಲಿದಿದೆ. ಅನೇಕರಿಗೆ ಕೃಷಿ ಇಷ್ಟವಾಗಿದೆ. ಈಗಲೂ 60%ಕ್ಕಿಂತ ಹೆಚ್ಚು ಜನ ನಮ್ಮ ದೇಶದಲ್ಲಿ ಕೃಷಿಯನ್ನೇ ಮಾಡ್ತಾ ಇರೋದು. ಹಳ್ಳಿಗಳಲ್ಲಿ ವಿಭಿನ್ನವಾದ ಕೆಲಸಗಳನ್ನು ಮಾಡಿಕೊಂಡು ಮಣ್ಣಿನ ಕಾಯಕದಲ್ಲಿ ನಿರತರಾಗಿರುವ ನಮ್ಮ ರೈತ ಬಾಂಧವರು ಸಂತೃಪ್ತಿಯನ್ನು ಕಂಡಿದ್ದಾರೆ, ಸಮೃದ್ಧಿಯನ್ನು ಕಂಡಿದ್ದಾರೆ. ಇದರಿಂದಲೇ ಹಳ್ಳಿಗಳಿಂದ ರೈತರು ಹೊರಗಡೆ ಬಂದಿಲ್ಲ. ಎಷ್ಟೋ ಮನೆತನಗಳು ಕೃಷಿಯಿಂದಲೇ ಬೆಳೆದು ಅನೇಕರ ಅಗತ್ಯತೆಗಳನ್ನು ನಮ್ಮ ಕೃಷಿ ಈಡೇರಿಸಿದೆ, ಅನೇಕರಿಗೆ ಹಣವನ್ನು ಕೊಟ್ಟಿದೆ, ಆರೋಗ್ಯವನ್ನು ಕಾಪಾಡಿದೆ. ಈ ಹಿನ್ನೆಲೆಯಲ್ಲಿ ನಿಷ್ಠೆಯಿಂದ ಪ್ರೀತಿಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಕೃಷಿಯಲ್ಲಿ ಭಾಗಿಯಾದರೆ ಅದು ಹಿತವೆ. ಕೃಷಿ ಕುರಿತಂತೆ ಈಗ ಒಂದು ಹಾಡು. ಬಿ ಎ ಗಣೇಶ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಬನ್ನಿ ಬಾಂಧವರೇ ಬನ್ನಿ, ನಾವೆಲ್ಲ ಸೇರಿ ಕೃಷಿಯನ್ನು ಬೆಳೆಸೋಣ, ಎಲ್ಲರ ಬಾಳನ್ನು ಹಸನಾಗಿಸೋಣ. ಬನ್ನಿ ಬಾಂಧವರೇ ಬನ್ನಿ, ಬನ್ನಿ ಬಾಂಧವರೇ ಬನ್ನಿ, ನಾವು

ಸುದ್ದಿ ಜೊಂಪೆ ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಬೆಂಗಳೂರು ಕುಶಾಲ್ ನಗರ ಮಡಿಕೇರಿ. ಇಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ವಿವಿಧ ಸಾಲ ಸೌಲಭ್ಯ, ಠೇವಣಿ ಮೇಲೆ ಆಕರ್ಷಕ ಬಡ್ಡಿದರ, ಚಿಟ್ ಫಂಡ್ ಹಾಗೂ ಇ ಸ್ಟ್ಯಾಂಪ್ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಶಾಖೆಯನ್ನು ಸಂಪರ್ಕಿಸಿ. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್ ಜೊಂಪೆನವೇರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೊಡಗು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗಳ ಕೂಡುಕೂಟಲ್ಲಿ ಜಿಲ್ಲಾ ಮಟ್ಟದ ಗ್ರಾಮೀಣ ಕ್ರೀಡಾಕೂಟ ನಡೆದು ಮಡಿಕೇರಿನ ಜನರಲ್ ತಿಮ್ಮಯ್ಯ ಆಟದ ಬಾಣಿಯಲ್ಲಿ ನಡೆದ ಕ್ರೀಡಾಕೂಟನ ಕೊಡಗು ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷ ಸುಕುಮಾರ ಉದ್ಘಾಟನೆ ಮಾಡಿದರು. ಈ ಸಂದರ್ಭ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿಟಿ ವಿಸ್ಮಯ, ರಾಷ್ಟೀಯ ಮಟ್ಟದ ಕಬಡ್ಡಿ ಆಟಗಾರರಾದ ಕೃಷ್ಣ ಹಂಗೆ, ಹಾಕಿ ತರಬೇತುದಾರರಾದ ಬಿಂದಿಯ ಮತ್ತೆ ಅಥ್ಲೆಟಿಕ್ ತರಬೇತುದಾರರಾದ ಮಹಾಬಲ ಸೇರಿದಂತೆ ಮುಖ್ಯಪಟವು ಹಾಜರಿದ್ದು ಐದು ತಾಲೂಕುಗಳಿಂದ ಸುರಿನ ಮತ್ತೆ ಎರಡನೇ ಸ್ಥಾನ ಪಡ್ಕೊಂಡ 400 ಕ್ರೀಡಾಪಟುಗ ಭಾಗವಹಿಸಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಂಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಇವರ ಕೂಡುಕೂಟಲ್ಲಿ ಕೊಡಗು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಂಗೆ ಸಾಂಸ್ಕೃತಿಕ ಸ್ಪರ್ಧೆ ಜನವರಿ 3 ಮತ್ತು 4 ಮಡಿಕೇರಿನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಯಲ್ಲಿ ನಡೆದಿದೆ. 3 ನಡೆಯುವ ಉದ್ಘಾಟನಾ ಜಂಬರಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಮತ್ತು ಸಕಾಲ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್, ಶಾಸಕರಾದ ಎಂಪಿ ಅಪ್ಪಚ್ಚರಂಜನ್, ಕೆಜಿ ಬೋಪಯ್ಯ, ಸಂಸದರಾದ ಪ್ರತಾಪ್ ಸಿಂಹ, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಅನ್ಬುಕುಮಾರ್, ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ, ಎಸ್ಪಿ ಎಂಎ ಅಯ್ಯಪ್ಪ ಸೇರಿದಂತೆ ಮುಖ್ಯಪಟವು ಹಾಜರಿದ್ದವೆ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ರಾಜ್ಯ ಗಡಿ ಹಂಗೆ ಜಿಲ್ಲಾ ಗಡಿಗಳಲ್ಲಿ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ನಡೆಸುತ್ತಿದ್ದು ಜಿಲ್ಲೆಯಲ್ಲಿ ಯಾವುದೇ ರೇವ್ ಪಾರ್ಟಿ ಮಾಡಿಕೆ ಅವಕಾಶ ಇರದಲ್ಲೇ ಮಾದಕ ವಸ್ತುಗ ಜಿಲ್ಲೆಗೆ ನುಸುಳದಂಗೆ ಹದ್ದಿನ ಕಣ್ಣಿಟ್ಟಿದ್ದು ಪೊಲೀಸ್ ಇಲಾಖೆನ ಎಲ್ಲಾ ಸಿಬ್ಬಂದಿಗ ಕರ್ತವ್ಯದಲ್ಲಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗದಂಗೆ ಕ್ರಮ ತಗೊಂಡಳು. ಜಿಲ್ಲೆನ ಪ್ರವಾಸಿ ಜಾಗ, ಜನಸಂಚಾರ ಇಲ್ಲದ ಜಾಗಲ್ಲಿ ಅಹಿತಕರ ಘಟನೆ ನಡೆಯದಂಗೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗುತ್ತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎ ಅಯ್ಯಪ್ಪ ಅವರು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರ್ಯ ಸಂಸ್ಮರಣಾ ದಿನಾಚರಣೆ ನಾಳೆ ಬೆಳಿಗ್ಗೆ 11 ಮಡಿಕೇರಿನ ಭಾರತೀಯ ವಿದ್ಯಾಭವನದಲ್ಲಿ ನಡೆದಿದೆ. ನೇಕಾರರ ಪ್ಯಾಕೇಜ್ ಯೋಜನೆ ವಿಶೇಷ ಘಟಕ ಗಿರಿಜನ ಉಪಯೋಜನೆಯಡಿ ಜವಳಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಣ್ಣ ಮತ್ತು ಅತಿಸಣ್ಣ ಘಟಕಗಳ ಸ್ಥಾಪನೆಗೆ ಸಹಾಯಧನ ನೀಡುವ ಬಗ್ಗೆ ಸಣ್ಣ ಮತ್ತು ಅತಿಸಣ್ಣ ಘಟಕಗಳ ಸ್ಥಾಪನೆಗೆ ಜಾಸ್ತಿ ಉತ್ತೇಜನ ಕೊಡುಗೆ ಅರ್ಜಿ ಕರೆದಳು. ಯೋಜನಾ ಮೊತ್ತನ ಕಟ್ಟಡ ಯಂತ್ರೋಪಕರಣಗಳ ಸ್ಥಾಪನೆ ಅನುಸ್ಥಾಪನಾ ಜನರೇಟರ್ ಹಂಗೆ ಪೂರ್ವ ಆಪರೇಟಿವ್ ವೆಚ್ಚಗಳಿಗೆ ಆಗುವ ಯೋಜನಾ ಮೊತ್ತಲ್ಲಿ ಯೋಜನಾ ವೆಚ್ಚದ 75% ಅಲ್ಲರೆ ಜಾಸ್ತಿ ತೇಳರೆ 2 ಸೀಮಿತಗೊಳಿಸಲಾಯಿತು. ಈ ಬಗ್ಗೆ ಜಾಸ್ತಿ ಮಾಹಿತಿ ಬೇಕರೆ ಸಹಾಯಕ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ, ಕೊಡಗು ಜಿಲ್ಲಾ ಪಂಚಾಯತ್, ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಟ್ಟಡ ಕೊಹಿನೂರು ರಸ್ತೆ ಮಡಿಕೇರಿಯಲ್ಲಿ ಸಂಪರ್ಕಿಸಕ್ಕಂತ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದರು. 2022-23 ಸಾಲಿನಲ್ಲಿ ಜನವರಿ 5 ಮುಟ್ಟ ಶಾಲೆಯಿಂದ ಹೊರಗೆ ಉಳಿದ ಮಕ್ಕಳನ್ನ ಗುರುತಿಸಿಕೆ ವಿಸ್ತೃತ ಆದ ಹಂಗೆ ಪರಿಣಾಮಕಾರಿ ಸಮೀಕ್ಷೆನ ಎಲ್ಲಾ ಜನವಸತಿ ಪ್ರದೇಶದಲ್ಲಿ ಶಾಲೆಗಳಲ್ಲಿ ಕ್ಲಸ್ಟರ್ ಬ್ಲಾಕ್ ಜಿಲ್ಲಾ ಹಂತಗಳಲ್ಲಿ ಹಮ್ಮಿಕೊಳ್ಳಲಾಯಿತು. ಯಾವುದೇ ಮಕ್ಕ ಶಾಲೆಯಿಂದ ಹೊರಗುಳಿಯದಂಗೆ ಕ್ರಮ ವಹಿಸಿಕೆ ಎಲ್ಲಾ ಹಂತದ ಇಲಾಖಾಧಿಕಾರಿಗ ಸ್ವಯಂ ಸೇವಾ ಸಂಸ್ಥೆಗ ಹಂಗೆ ಸಾರ್ವಜನಿಕರು ಸಹಕಾರ ಕೊಡಕೂತ ಸರ್ವಶಿಕ್ಷಣ ಅಭಿಯಾನದ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿಗ ಹಂಗೆ ಉಪನಿರ್ದೇಶಕರು ತಿಳಿಸಿದರು. ಈ ಸಲದಲ್ಲಿ ಪ್ರತಿಷ್ಠಿತ ರಾಷ್ಟ್ರೀಯ ಉನ್ನತ ಶಿಕ್ಷಣ ಸಂಸ್ಥೆಗಳಾದ ಐಐಎಂ, ಐಐಟಿ, ಐಐಎಸ್ಸಿ ಸೇರಿದಂತೆ 13 ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಸುರ್ಣ ವರ್ಷಕ್ಕೆ ಪ್ರವೇಶ ಪಡ್ಕೊಂಡ ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಹಂಗೆ 3B ಸೇರಿದ ಅಭ್ಯರ್ಥಿಗಳಿಂದ ಪ್ರೋತ್ಸಾಹಧನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಜನವರಿ 30 ಆಖರಿ ದಿನ. ಜಾಸ್ತಿ ಮಾಹಿತಿ ಬೇಕು ತಿಳಿದ್ರೆ https://bcwd.karnataka.gov.in ನಿಂದ ಪಡ್ಕಣಕೃತ ಇಲಾಖೆಯ ಜಿಲ್ಲಾ ಅಧಿಕಾರಿಯು ತಿಳಿಸಿದಳು. ಗಣರಾಜ್ಯೋತ್ಸವದ ನಿಟ್ಟಿನಲ್ಲಿ 2023 ಜನವರಿ ತಿಂಗಪೂರ್ತಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಎಲ್ಲಾ ಪುಸ್ತಕಗಳನ್ನ 50% ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗಿದೆ. ಬೆಂಗಳೂರಿನ ಕನ್ನಡ ಭವನದ ಸಿರಿಗನ್ನಡ ಪುಸ್ತಕ ಮಳಿಗೆ ಹಂಗೆ ಎಲ್ಲಾ ಜಿಲ್ಲೆಗಳ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಹಂಗೆ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಶುರು ಮಾಡಿರುವ ಎಲ್ಲಾ ಸಿರಿಗನ್ನಡ ಪುಸ್ತಕ ಮಾರಾಟ ಮಳಿಗೆಗಳಲ್ಲಿ ಈ ರಿಯಾಯಿತಿ ಸೌಲಭ್ಯ ಸಿಕ್ಕಿದೆ. ಹಂಗೆ ಅಂತರ್ಜಾಲದಲ್ಲಿ ಸಹ ಈ ರಿಯಾಯಿತಿ ಸಿಕ್ಕಿದೆ ಅಂತ ಪ್ರಾಧಿಕಾರದ ಆಡಳಿತಾಧಿಕಾರಿಯವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ.

ಈಶ್ವರ ಎಂಡ ಮನೆಯಲ್ಲಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ನಡಪ. ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಸಮಾಚಾರ. ಸುದ್ದಿ ಸಮಾಚಾರ ಓದಿ.